ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಒಬ್ಬ ಅಪರೂಪದ ಹಿರಿಯ ಕೃಷಿಕರನ್ನ ನಾವು ತಮಗ ಪರಿಚಯ ಮಾಡಿಸ್ತಾ ಇದ್ದೀವಿ. ಬಸವನ ಬಾಗೇವಾಡಿಯ ಸಂಗನಗೌಡ ಚಿಕ್ಕೊಂಡವರು ಇವತ್ತ ತಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋರಿದ್ದಾರೆ. ಸದ್ಯಕ್ಕೆ ನಾವು ಬಸವನ ಬಾಗೇವಾಡಿ ಒಳಗೆ ಇದ್ದೀವಿ. ಅವರ ಕೃಷಿಯನ್ನ ನಾವು ಇವತ್ತ ಪರಿಚಯ ಮಾಡಿಕೊಳ್ಳೋಣ, ಅದರಿಂದ ಪ್ರೇರಣೆ ಪಡೆಯೋಣ. ವಿಶೇಷವಾಗಿ ನೀರನ್ನ ಸಂಗ್ರಹ ಮಾಡುವಂತಹ ಒಂದು ಏನು ಕೆಲಸ ಇದೆ ಅದರೊಳಗೆ ಬಹಳಷ್ಟು ಶ್ರಮವನ್ನ ಅವರು ಹಾಕಿದ್ದಾರೆ. ದೊಡ್ಡ ಕೃಷಿ ಹೊಂಡವನ್ನ ಕಟ್ಟಿದ್ದಾರೆ, ಬೃಹತ್ ಗಾತ್ರದ ಕೃಷಿ ಹೊಂಡ. ಅದ 100 ಮೀಟರ್ ಅಗಲ, 100 ಮೀಟರ್ ಉದ್ದ ಇರುವಂತಹದ್ದು, ಅಂದ್ರೆ 100 ಮೀಟರ್ ಒಂದು ಹಂಚೋಕ್ ಇರುವಂತಹ ಒಂದು ಕೃಷಿ ಹೊಂಡವನ್ನ ಮಾಡಿ ಕೋಟಿಗಟ್ಟಲೆ ಲೀಟರ್ನಷ್ಟು ನೀರನ್ನ ಅವರು ಸಂಗ್ರಹ ಮಾಡ್ತಾ ಇದ್ದಾರೆ. ಇದು ನಮಗೆಲ್ಲರಿಗೂ ಆಶ್ಚರ್ಯ ಅನಿಸಬಹುದು. ಆದ್ರೆ ಮನುಷ್ಯನಿಗೆ ಯಾವುದು ಸಾಧ್ಯ ಇಲ್ಲ ಅನ್ನುವಂತಹದ್ದೇನಿಲ್ಲ. ನಾವು ಮನಸ್ಸು ಮಾಡಿದ್ರೆ ಎಂಥ ಕಾರ್ಯ ಕೂಡ ಸಾಧ್ಯ ಅದ. ಸಂಗನಗೌಡ ಚಿಕ್ಕೊಂಡವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನ ಹೇಳ್ತಾ ಅವರ ಅನುಭವಗಳನ್ನ ನಾವೀಗ ಕೇಳೋಣ. ನಮಸ್ಕಾರ ಚಿಕ್ಕೊಂಡವರೇ. ನಮಸ್ಕಾರ ಸರ್. ತಮ್ಮ ಕೃಷಿ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ? ಸುಮಾರು ಒಂದು 36 ಎಕರೆ ನಮ್ದು ತೋಟ ಇದೆ ಸರ್. ಆ 36 ಎಕರೆ ತೋಟದಲ್ಲಿ ನೀರಿನ ಅಭಾವ ಇರುವುದರಿಂದ ತೋಟಗಾರಿಕೆ ಇಲಾಖೆಯವರ ಒಂದು ಸಲಹೆಯಂತೆ ನಾವು ಸುಮಾರು 100 ಮೀಟರ್ ಬೈ 100 ಮೀಟರ್ ಡೆಪ್ತ್, ಒಂದು 10 ಫುಟ್ ಈ ರೀತಿ ಒಂದು 10 ಲಕ್ಷ ರೂಪಾಯಿ ಸರ್ಕಾರದ ತೋಟಗಾರಿಕೆ ಇಲಾಖೆಯ ಒಂದು ಅನುದಾನದಲ್ಲಿ ಆ ಕೃಷಿ ಹೊಂಡವನ್ನು ಮಾಡಿದ್ದೇವೆ. ಆಮೇಲೆ ಅದು 10 ಫುಟ್ ಹೋಗಿ ಇವತ್ತು ಸುಮಾರು 15 ಫುಟ್ವರೆಗಿನ ಅದು ಒಳಗಿನ ಗರ್ಸ್ ತೆಗೆದು ಇವತ್ತು ಅಲ್ಲಿ ಮಳೆ ಜೋರಾದಾಗ ನೀರು ಸುಮಾರು ಒಂದು 3-4 ಕೋಟಿ ಲೀಟರ್ನಷ್ಟು ನೀರು ಅಲ್ಲಿ ಸಂಗ್ರಹ ಆಗ್ತದೆ. ಮಳೆ ಕೊಯ್ಲು ನೀರು ಸುಮಾರು ಒಂದು ಕ್ಯಾಚ್ಮೆಂಟ್ ಏರಿಯಾ 1 ಕಿಲೋಮೀಟರ್ವರೆಗಿನ ನೀರು ಹರಿದು ನಮ್ಮ ಹೊಂಡಕ್ಕೆ ಬರ್ತದೆ. ಕೃಷಿ ವಿಜ್ಞಾನಿಗಳ ಒಂದು ಇದರ ಪ್ರಕಾರ ಅವರು 1 ಎಕರೆಗೆ 1 ವರ್ಷಕ್ಕೆ 20 ಲಕ್ಷ ಲೀಟರ್ ನೀರು ಮಳೆ ಆಗ್ತದೆ ಅಂತ ಹೇಳ್ತಾರೆ. 100 ಎಕರೆಯಲ್ಲಿ ಬಿದ್ದಿರತಕ್ಕಂಥ ಮಳೆ ನೀರು ಬಂದು ನಮ್ಮಲ್ಲಿ ಸಂಗ್ರಹ ಆಗಿ ಅದೊಂದು 3-4 ಕೋಟಿ ತುಂಬಿ ಮತ್ತೆ ಅದು ಓವರ್ಫ್ಲೋ ಆಗಿ ಹೋಗ್ತದೆ ನೀರು. ಸೊ ಮಳೆ ಜಾಸ್ತಿ ಆದಾಗ ಇದು ಇಷ್ಟ ಆಗ್ತದೆ. ಸೊ ಅದರಲ್ಲಿಂದ ಸುಮಾರು ನಾವು 1-8 ಎಕರೆ ಉಳ್ಳಾಗಡ್ಡಿಯನ್ನು ಬೆಳಿತೇವೆ 10-12 ಮೋಟರ್. ಆಮೇಲೆ ಸುಮಾರು 2-3 ಎಕರೆ ಕಲ್ಲಂಗಡಿಯನ್ನು ಬೆಳಿತೇವೆ, ಅದ್ರ ಜೊತೆಗೆ ಪಪ್ಪಾಯಿಯನ್ನು ಬೆಳಿತೇವೆ. ಆಮೇಲೆ ಸುಮಾರು 3 ಎಕರೆ ದ್ರಾಕ್ಷಿ ಇದೆ, ಅದನ್ನ ದ್ರಾಕ್ಷಿ ಬೆಳಿತೇವೆ. ಮತ್ತು ದಾಳಂಬ್ರಿನಿ ಇತ್ತು 1-4 ಎಕರೆ, ಈಗ ಅದು ಬಹಳ ವರ್ಷ ಆದ್ಮೇಲೆ ಅದನ್ನು ತೆಗೆದೇವೆ. ಆಮೇಲೆ ಲಿಂಬಿ ಗಿಡ ಇದು 40 ವರ್ಷದಿಂದ ನಿಂಬಿಕಾಯಿಯನ್ನು ಬೆಳೀತಾ ಇದ್ದೇವೆ. ಸೊ ಅದನ್ನು ಇವತ್ತು ನಾವು ತೆಗೆದಿದ್ದೇವೆ. ಆದ್ರೆ ಈಗ ವಿಶೇಷವಾಗಿ ನಾವು ಸುಮಾರು 2 ಎಕರೆ ಮೆಣಸಿನಕಾಯಿ, ಡೊಣ್ಣ ಮೆಣಸಿನಕಾಯಿ, ಬದನೆಕಾಯಿ, ಟೊಮೆಟೊ ಈ ರೀತಿ ಬೆಳೆದು ಒಟ್ಟು ನಾವು ಬೆಳಿತಕ್ಕಂತಹದ್ದು ಹೆಚ್ಚು ಈಡು ತರತಕ್ಕಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ರೇಟ್ ಅದೆಲ್ಲ ಭಗವಂತಿಗೆ ಬಿಟ್ಟಿದ್ದು. ಸೊ ಹೋಸಲ ನಾವು ಡೊಣ್ಣ ಮೆಣಸಿನಕಾಯಿ ಮಾಡಿದ್ದೇವೆ, ಸುಮಾರು 10 ಗುಂಟೆ ಕಡಿಮೆ 2 ಎಕರೆ ಡೊಣ್ಣ ಮೆಣಸಿನಕಾಯಿ ಮಾಡಿದಾಗ ಸುಮಾರು ಒಂದು 10-12 ಲಕ್ಷ ರೂಪಾಯಿ ನಾವು ಅದರಿಂದ ಮಾರಾಟ ಮಾಡಿದೇವೆ. ಪ್ರಾಫಿಟ್ ಅಲ್ಲ, ಮಾರಾಟ ಮಾಡಿ ಖರ್ಚ ವ್ಯರ್ಚ ತೆಗೆದು ನಮಗ ಮತ್ತು ನಮ್ಮ ರೈತ ಪಾಲುಗಾರಂಕ ಲಾಭ ಆಯ್ತು. ಆಮೇಲೆ ನಾವು ಟೊಮೆಟೊವನ್ನ ಸುಮಾರು 8 ಫೂಟ್ ಅಗಲು ಸಾಲಿನಲ್ಲಿ ಬೆಳೆದು ಅದಕ್ಕೆಲ್ಲ ಬಿದಿರಾದ ಎಲ್ಲ ಹಾಕಿ ಬಹಳ ವೈಜ್ಞಾನಿಕವಾಗಿ ಮಾಡ್ತೇವೆ. 1 ಎಕರೆಗೆ 7-8 ಸಾವಿರ ಅಗಿ ಹಾಕಿದಾಗ ಸುಮಾರು 1-2 ಎಕರೆ ಅಂದ್ರ 10-15 ಸಾವಿರ ಅಗಿ ಹೋಗ್ತಾವ. ಒಂದು ಗಿಡಕ್ಕೆ 1 ಕಿಲೋ ನೆಲಕ್ಕೆ ಬಿದ್ದು ಕೊಳತು ವೇಸ್ಟ್ ಆಯ್ತಂದ್ರ ಸುಮಾರು 15,000 ಕೆಜಿ ಅಷ್ಟು ವೇಸ್ಟ್ ಆಕೈತಿ, ಅಂದ್ರೆ 15 ಟನ್. ಸೊ ಅದಕ್ಕೆ ಅದನ್ನ ಏನ್ ಮಾಡ್ತೇವಿ, ಬಿದಿರು ಹಾಕಿ ತಂತಿ ಹಾಕಿ ಅದನ್ನ ಕಟ್ಟಿ ಒಂದು ಕಾಯಿನೂ ವೇಸ್ಟ್ ಆಗಲಾರಂಗ. ಸೊ ಈ ರೀತಿ ವ್ಯವಸ್ಥೆ ಮಾಡ್ತೇವೆ. ಒಂದು ಗಿಡ ಏನೂ ಇಲ್ಲಂದ್ರು ಕಡಿಮೆ ಅಂದ್ರು 10 ಕೆಜಿ ನಮಗ ಟೊಮೆಟೊ ಕೊಡ್ತೈತಿ. ಸೊ 10 ಕೆಜಿ × 15,000 ಅಂದ್ರ ಸುಮಾರು 1,50,000 ಅಷ್ಟು ಕೆಜಿ ಆಯ್ತು. ಅಂದ್ರೆ 1.3 ರೂಪಾಯಿ ಕಿಲೋ ಮಾರಿದ್ರು ಸಹಿತ 15 × 3 = 45,000 ಆಯ್ತು. ಒಮ್ಮೆ 10 ರೂಪಾಯಿ ಸಿಗ್ತೈತಿ, ಅಂದ್ರೆ 15 ಲಕ್ಷ ರೂಪಾಯಿ ಆಗ್ತೈತಿ. ಸೊ ಮೊನ್ನೆ ನೋಡ್ರಿ, ಬದನೆಕಾಯಿ ಒಂದು ಟ್ರೇಕ್ 1,000 ರೂಪಾಯಿ ಮಾರಾಟ ಆಗ್ತಿತ್ತು. ಸೊ ಹಿಂಗ ಬದನೆಕಾಯಿ, ಟೊಮೆಟೊ, ಡೊಣ್ಣ ಮೆಣಸಿನಕಾಯಿ, ಉದ್ದು ಮೆಣಸಿನಕಾಯಿ, ಸೊ ಇವೆಲ್ಲ ನಾವು ಅಲ್ಲಿ ಬೆಳಿತೇವೆ. ಮತ್ತು ಪಪ್ಪಾಯಿನೂ ಬೆಳಿತೇವೆ, ದ್ರಾಕ್ಷಿ ಬೆಳಿತೇವೆ, ಉಳ್ಳಾಗಡ್ಡಿ ಬೆಳಿತೇವೆ, ಕಲ್ಲಂಗಡಿ, ಹಿಂಗೆ ಬೇರೆ ಬೇರೆ ಎಲ್ಲ ಇದು ಮಾಡ್ತೇವೆ. ಆಮೇಲೆ ನಾನು ಸುಮಾರು 1-12 ವರ್ಷದವರೆಗೆ ಆಡು ಸಾಕಾಣಿಕೆಯನ್ನ ಮಾಡ್ತಾ ಇದ್ದೆ. ಒಬ್ಬ ರೈತನ ಇಟ್ಟು ಅವಂಗ 50-50 ಸುಮಾರು ಈ ಒಂದು 2002-2012 ಆಡು ಸಾಕಾಣಿಕೆಯನ್ನು ಮಾಡ್ತಿದ್ದೆ. ಇಲ್ಲಿ ಬಸವನ ಬಾಗೇವಾಡಿಯಲ್ಲಿ ನಮ್ಮಲ್ಲಿ ಕುರಿ ಬಜಾರ್ ದೊಡ್ಡ ಬಜಾರ್, ಇಲ್ಲಿ ಅಮೀನ್ಗಡ್ ಬಿಟ್ಟರೆ ನಮ್ದು ಒಂದು ದೊಡ್ಡ ಬಜಾರ್. ಸೊ ಇಲ್ಲೇ ನಾವು ಅವಾಗ ಕಡಿಮೆ ರೇಟ್ನಲ್ಲಿ ಅವು ಆಡುಗಳನ್ನು ಖರೀದಿ ಮಾಡಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 7-8 ಲಕ್ಷ ರೂಪಾಯಿ ನಮ್ಗೆ ಲಾಭ ಆಗ್ತಾ ಇತ್ತು. ಸ್ವಲ್ಪ ಏನೋ ಒಂದು ಅನಾರೋಗ್ಯದಿಂದ ತೆಗೆದೆ ಅದನ್ನ. ಸೊ ಮೊದಲಿಗೆ ನಾವು ಏನಾದರೂ ಜಡ್ಡ ಜಾಪತ್ರೆ ಬಂದ್ರೆ ವೆಟರ್ನರಿ ಡಾಕ್ಟರ್ಗೆ ಭೇಟಿಯಾಗಿ ನಾವು ಅವ್ರಿಗೆ ಮಾಹಿತಿ ಗಟ್ಟಿಯಾದ ಕೇಳ್ತಿದ್ದೇವೆ. ಇಲ್ಲಿ ಡಾಕ್ಟರ್ ಕಮತ್ ಅಂತ ಹೇಳಿ ಅವ್ರು ಇದ್ದಿದ್ರು. ಸೊ ಅವ್ರ ಕಡೆ ಎಲ್ಲ ನಾವು ಕೇಳುದ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಆಮೇಲೆ ಮುಂದೆ ನಾವೇ ಜಡ್ಡಿಗೆ ಏನ್ ಕೊಡ್ತಾರ ಏನು ಇದನ್ನೆಲ್ಲ ಕೇಳಿಕೊಂಡು ಪ್ರತಿ ವರ್ಷ ಅದನ್ನು ಇಟಿ ಮಾಡುದು ಮತ್ತೆ ಡಿವರ್ಮಿಂಗ್ ಜಂತಿನ ಗುಳಿಗೆ ಹಾಕ್ತಕ್ಕಂತದ್ದು ಅದಕ್ಕೆ ಔಷಧ ಜ್ವರಕ್ಕೆ ಎಲ್ಲ ಹಾಕಿ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡಿ ಅದನ್ನ ನಾವೆಲ್ಲ ಬೆಳೀತಾ ಇದ್ದೇವೆ. ರೈತರು ಬಹಳಷ್ಟು ಶ್ರಮ ಕೊಟ್ಟು ನಾವು ಅಲ್ಲಿ ಕೆಲಸ ಮಾಡಿದ್ರೆ ಭಗವಂತ ಯಾವಾಗಲೂ ನಮ್ಗೆ ಭೂಮಿ ತಾಯಿ ನಮ್ಗೆ ಎಣೆ ಮಾಡುದಿಲ್ಲ. ಇನ್ನೇನು ರೇಟ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅದು ಆಗ್ತೈತಿ. ನೀರಿನ ಒಂದು ಸದ್ಬಳಕೆಯನ್ನು ಮಾಡ್ಕೋಬೇಕು ರೈತರು. ಸುಮಾರು 4-5 ಜಮೀನು ಇದ್ರೆ ಸಹಿತ ಒಂದು 21 meter by 21 meter ಕೃಷಿ ಇಲಾಖೆಯಿಂದ ಒಂದು ಅನುದಾನವನ್ನು ಕೊಡ್ತಾರೆ. 50,000-60,000 ಕೊಡ್ತಾರೆ. ಅಷ್ಟೇ ಅಂದ್ರೆ ಸುಮಾರು ಒಂದು 7-8 lakh liter ನೀರು ಹಿಡಿತೈತೆ ಅದು. ಸೊ ಇಂಥವೆಲ್ಲ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆದು ಡ್ರಿಪ್ ವ್ಯವಸ್ಥೆ ಕೊಡ್ತಾರೆ. ಅದರದ್ದು ಎಲ್ಲಾ ಸದುಪಯೋಗ ಮಾಡಿಕೊಂಡು ನಾವು ಸುಮಾರು 36 acres ತೋಟ ಇದ್ರೆ ಸಹಿತ ಎಲ್ಲಿನೂ ಸನಿಕೆ ಬಳಸುದಿಲ್ಲ. ಇಡೀ ಹೊಲಕ್ಕೆ ಹೊಲಾನೇ ನಾವೆಲ್ಲ ಡ್ರಿಪ್ ವ್ಯವಸ್ಥೆ ಮಾಡಿವೆ. ಹರಿ ನೀರು ಬಿಡುವುದಕ್ಕೆ 1 acre ನೀರು ಇವತ್ತು ಎಷ್ಟು ವೇಸ್ಟ್ ಆಕೈತಿ. ಡ್ರಿಪ್ ಮಾಡುವುದರಿಂದ 4 acres ಅದನ್ನ ಉಪಯೋಗ ಮಾಡ್ಕೋಬಹುದು. ಒಂದ್ಸಲ ಚೆಂಡು ಹೂನು ಬೆಳೆದು ನೋಡಿದೇವೆ. ಅಂದ್ರೆ ಬೇರೆ ಬೇರೆ ಎಲ್ಲ ಒಂದ್ ಸ್ವಲ್ಪ ಪ್ರಯೋಗಗಳನ್ನ ನಮ್ಮ ತೋಟದಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ನಾ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಿರುವುದರಿಂದ ಸುಮಾರು ಅಲ್ಲಿ 2,000-3,000 ಜನ ರೈತರು ಇರುವುದರಿಂದ ಅವರಿಗೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಕ್ಕಂತ ಮಾಹಿತಿ ಕೊಡಿಸ್ತಕ್ಕಂತ ಡ್ರಿಪ್ ವ್ಯವಸ್ಥೆ ಮಾಡತಕ್ಕಂತ ಪೈಪ್ ಲೈನ್ ವ್ಯವಸ್ಥೆ ಮಾಡತಕ್ಕಂತ ಇಂತಹ 10 ಕಾರ್ಯಕ್ರಮಗಳನ್ನು ಸಹಿತ ನಾವು ನಮ್ಮ ಊರಲ್ಲಿ ಮಾಡ್ತಾ ಇರ್ತೇವೆ. ಈಗ ತಾವು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ವಿಶೇಷವಾಗಿ ನಮ್ಮ ರೈತರು ಇಂಥ ತೋಟಗಾರಿಕೆ ಬೆಳೆ ಅಥವಾ ತರಕಾರಿ ಬೆಳೆ ಬೆಳೆದ್ರಿಂದ ಅವರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಸಣ್ಣ ರೈತರು ಈ ಮಟ್ಟದೊಳಗೆ ಕೃಷಿ ಮಾಡಬಹುದು ಹೆಂಗ? ಅವರಿಗೆ ಏನಾದರೂ ತೊಂದರೆಗಳು ಆಗ್ತಾವ ಹೆಂಗ? ಇದ್ರ ಬಗ್ಗೆ ತಾವೇನಾದರೂ ವಿಚಾರ ಮಾಡಿದ್ರಿ? ಸಣ್ಣ ರೈತರಿಗೆ ಮಾರ್ಕೆಟಿನ ಸಮಸ್ಯೆ ಆಗ್ತದ್ರಿ. ಬಹಳಷ್ಟು ಈಡ್ ಬರುವುದರಿಂದ ಈಗ ನಾವೆಲ್ಲ ಹೆಂಗ್ ಮಾಡ್ತೇವೆ ಅಂದ್ರೆ ಪಪ್ಪಾಯಿ ಅವು ಎಲ್ಲ ಬಂದ್ರೆ ಲಾರಿ ಒಳಗೆ ಒಯ್ದು ಮಾರಾಟ ಮಾಡ್ತಿದ್ದೇವೆ ಎಲ್ಲ ಮಾಡ್ತಿದ್ದೆ. ಈ ಸಣ್ಣ ಸಣ್ಣ ರೈತರಿಗೆ ಸ್ವಲ್ಪ ಸಮಸ್ಯೆ ಆಗದ ಮಾರ್ಕೆಟ್ ಟ್ರಾನ್ಸ್ಪೋರ್ಟೇಷನ್ ಅವೆಲ್ಲ ಸಮಸ್ಯೆಗಳು ಆಕವು. ಅವರು ತಮ್ಮ ವೆಹಿಕಲ್ನಲ್ಲಿ ತಂದು ಇಲ್ಲೇ ನಮ್ಮ ಬಸವನ ಬಗೆಡಿಯಲ್ಲಿ ಪ್ರತಿನಿತ್ಯ ಮಾರ್ಕೆಟ್ ಇರ್ತೈತಿ ಇಲ್ಲಿ. ಸೊ ಇಲ್ಲೇ ಮಾರಾಟ ಮಾಡೋದ್ರಿಂದ ಅವರಿಗೆ ಲಾಭ ಆಗ್ತೈತಿ. ಸಣ್ಣ ರೈತರು ಮಾರಾಟ ಮಾಡೋದಕ್ಕಿಂತನೂ ತಾವೇ ಕೂತು ವೈಯಕ್ತಿಕವಾಗಿ ಅದನ್ನು ಮಾರಾಟ ಮಾಡಿದ್ರು. ಈಗ ಉದಾಹರಣೆಗೆ ಒಂದು 10 rupees/kilo ಟೊಮೆಟೊ ನಾವು ದಲಾಲಿ ಕೊಡ್ತೇವೆ, ಅವರು 20-30 rupees ಮಾರಾಟ ಮಾಡ್ತಾರ. ಅದನ್ನೇ ನೀವೇ ಕೂತು ಮಾರಾಟ ಮಾಡಿದ್ರೆ 10-10 rupees ಸೇರಿ ನಿಮಗೆ 20 rupees ಲಾಭ ಆಗ್ತೈತಿ. ಆ ರೀತಿಯಿಂದ ರೈತರು ಲಾಭವನ್ನು ಗಳಿಸಬೇಕು. ಮತ್ತೆ ಆ ಸಣ್ಣ ರೈತರಿಗೂ ನಮ್ಮಲ್ಲಿ ಸುಮಾರು 1 acre ಅವ ರೈತ ಇದ್ದ ಅಂದ್ರೆ ನಮ್ಮ ಸೊಸೈಟಿಯಲ್ಲಿ 25,000 ಬೀಜ ಕ್ರಿಮಿನಾಶಕ ಗೊಬ್ಬರಕ್ಕನ ಅವರಿಗೆ ರೈತರಿಗೆ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ 1 year ಆದ ನಂತರ ಅವ ನಮ್ಗೆ ದುಡ್ಡು ತೀರಿಸಿದ್ರೆ ಮುಗಿತು. ಸೊ ಆ ರೀತಿ ಸಹಾಯವನ್ನು ಕೂಡ ನಾವು ಸಣ್ಣ ಸಣ್ಣ ರೈತರಿಗೆ ಮಾಡ್ತೇವೆ. ಸಣ್ಣ ರೈತರು ಕೂಡ ಈ ಕಾಯಿಪಲ್ಯ ಜೊತೆ ಜೊತೆಗೇನೆ ಸುಮಾರು 1 gunteyalli ಮೇವು ಎಲ್ಲ ಹಚ್ಚಿ ಒಂದು ಎಮ್ಮೆಯನ್ನ ಸಾಕಾಣಿಕೆ ಮಾಡಿದ್ರೆ ಅದು ದಿನನಿತ್ಯ ಸುಮಾರು 1.5 liter ಹಿಡಿದ್ರು 4 liter ಇದು ಕೊಡ್ತದೆ ಹಾಲು. ಸೊ ಇವತ್ತು 50 rupees/liter ಹಿಡಿದ್ರು 700 rupees ಆಯ್ತು. ಸೊ ಇದ್ರ ಜೊತೆ ಜೊತೆಗೇನೆ ಅದನ್ನು ಸಹಿತ ಉಪಕಸಬುಗಳನ್ನು ಸಹಿತ ನಾವು ಮಾಡಬೇಕು ಅಂತ ಹೇಳಿ ರೈತರಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತೇನೆ. ಈಗ ತಾವು ಸಹಕಾರ ಸಂಘದ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ರೈತರ ಒಡನಾಟ ತಮಗಿದೆ, ರೈತರ ಪರಿಸ್ಥಿತಿಗಳ ಬಗ್ಗೆ ಸಾಕಷ್ಟು ತಮಗೆ ಪರಿಚಯ ಇದೆ. ಇಂತಹ ಒಂದು ಸಂದರ್ಭದೊಳಗೆ ನಮ್ಮ ರೈತರು ಮಾರುಕಟ್ಟೆ ಸಲುವಾಗಿ ಅವರದೇ ಆದಂತಹ ಒಂದು ಸಾಮೂಹಿಕ ಕೃಷಿ ಮಾಡಿದ್ರೆ ಅಥವಾ ಅವರದೇ ಆದಂತಹ ಒಂದು ನೆಟ್ವರ್ಕ್ ಮಾಡಿಕೊಂಡು ಕೆಲವರು ಕೃಷಿ ಒಳಗೆ ತೊಡಗಿಸಿಕೊಳ್ಬೇಕು, ಕೆಲವರು ಯುವ ರೈತರು ಏನಿದ್ದಾರೆ ಅವರು ಮಾರ್ಕೆಟ್ ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು, ಈ ರೀತಿಯಾಗಿ ಏನಾದರೂ ಮಾಡೋದಕ್ಕೆ ಸಾಧ್ಯದನ? ಸಾಮೂಹಿಕವಾಗಿ ಮಾರುಕಟ್ಟೆ ತಗೊಂಡು ಹೋಗುವಂತಹದ್ದು, ಮಾರಾಟ ಮಾಡುವಂತಹದ್ದು, ತಮ್ಮದೇ ಆದಂತಹ ಒಂದು ಶಾಪ್ ಅನ್ನು ತೆಗೆಯುವಂತಹದ್ದು ಒಂದು ಮಾರ್ಕೆಟ್ ನೊಳಗೆ, ಅಂದ್ರೆ ಅವರೇ ಒಂದು ನೆಟ್ವರ್ಕ್ ಮಾಡಿಕೊಂಡು ಮಾರಾಟ ಮಾಡುವಂತಹದ್ದು, ಇಂತಹ ವ್ಯವಸ್ಥೆ ಏನಾದರೂ ಸಾಧ್ಯದನ? ಇದ್ರ ಬಗ್ಗೆ ಯಾವಾಗಾದ್ರೂ ವಿಚಾರ ಮಾಡಿದ್ದೀರಿ? ನಾವು 2-3 FAO ವಿಸಿಟ್ ಮಾಡಿದ್ದೀನಿ ಸರ್, ಬೇರೆ ಬೇರೆ ಊರುಗಳಲ್ಲೆಲ್ಲ. ಮತ್ತು ಬೇರೆ ಈ ಬೀಜ ಕಂಪನಿಯವ್ರ ಜೊತೆನೂ ನಾವು ಚರ್ಚೆ ಮಾಡಿದ್ದೇವೆ. ಅವರು ಏನ್ ಹೇಳ್ತಾರೆ, ನಾವಾಮಿ ಇಲ್ಲಿ ಬಂದ್ರೆ ನಮ್ಗೊಂದು 1 lorry ಟೊಮೆಟೊ ಬೇಕು, 1 lorry ಬದನೆಕಾಯಿ ಬೇಕು, 1 lorry ಪಪ್ಪಾಯಿ ಬೇಕು. ಒಬ್ಬ ರೈತ ಎಷ್ಟು ಬೆಳಿತಾನ, ಬಹಳ ಆದ್ರೆ 10-20 trays ಬೆಳಿತಾನ. ಸೊ ನಾವು ರೈತರ ಜೊತೆ ಅದನ್ನ ಮಾತಾಡ್ತಾ ಇದೇವೆ. ಅದರ ಸಲುವಾಗಿ ಮಣ್ಣಿನೊಂದಿಗೆ ಮಾತುಕತೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೇವೆ. ಅಟ್ಲೀಸ್ಟ್ 100 ರೈತರು ಒಂದೊಂದು 1/2 acre 1 acre ಅವರು ಟೊಮೆಟೊ ಬೆಳೆದ್ರಂದ್ರೆ ನಾವೇ ಹೇಳ್ತಕ್ಕಂತ ಸೀಡ್ಸ್ ಅದಕ್ಕೇನು ಬೀಜೋಪಚಾರ ಎಲ್ಲ ನಾವು ಈ ರೀತಿ ಮಾಡಿದೆ ಅಂದ್ರೆ ವೈಜ್ಞಾನಿಕವಾಗಿ ಅವ್ರು ಮಾಡಿದ್ರಂದ್ರೆ ಆ ಖರೀದಾರರು ನಮ್ಮಲ್ಲೇ ಬಂದು ಅವರು ಪರ್ಚೇಸ್ ಮಾಡ್ತಕ್ಕಂತ ಕೆಲಸವನ್ನು ಅವ್ರು ಮಾಡ್ತಾರ. ಮತ್ತು ರೇಟ್ ಫಿಕ್ಸ್ ಮಾಡ್ತಾರೆ, ಬೈಬ್ಯಾಕ್ ಸಿಸ್ಟಮ್ ಅಂತಾರೆ ಇದಕ್ಕೆ. ಅಂದ್ರೆ ಮೊದಲಿಗೆ ರೇಟ್ ಫಿಕ್ಸ್ ಮಾಡಿಬಿಡುದು, ಅದು 20 rupees/kg ಹಂಗ. ಅದು ಮಾರ್ಕೆಟ್ ನಾಗ 5 rupees ಆದ್ರೂ ಅವ್ 20 rupees ತಗೋಬೇಕು, ಮಾರ್ಕೆಟ್ ನಾಗ 50 rupees ಆದ್ರೂ ರೈತ 20 rupees ಕೊಡಬೇಕು. ಸೊ ಈ ರೀತಿ ಒಂದು ಕಂಡೀಷನ್ ಮ್ಯಾಗ ಅದನ್ನ ಮಾಡ್ತೀವಿ. ಸೊ ಅದರಲ್ಲಿಂದ ದೊಡ್ಡ ಲಾಭ ಆಗ್ತೈತಿ. ಆ ರೀತಿ ನಾವು ಬಹಳಷ್ಟು ರೈತರನ್ನ ಈ ಒಂದು ಸಂಘದಲ್ಲಿ ಮಣ್ಣಿನೊಂದಿಗೆ ಮಾತುಕತೆ ರೈತ ಸಮಿತಿ ಅಂತ ಹೇಳಿ ಒಂದು ಮಾಡಿಕೊಂಡು ಅವರಿಗೆ ಹೆಚ್ಚಿನ ಒಂದು ಅನುಕೂಲ ಆಗ್ತಕ್ಕಂತ ಕೆಲಸವನ್ನ, ಡ್ರಿಪ್ನ ವ್ಯವಸ್ಥೆ ಮಾಡತಕ್ಕಂತ ಕೆಲಸವನ್ನ, ಆಮೇಲೆ ಬೇರೆ ಬೇರೆ ಬೇರೆ ಇಲಾಖೆ ಏನೇನು ಇದು ಅದಾವ ಸಹಾಯ ಸಹಕಾರ ಅದಾವ. ಸೊ ಅವ್ರ ರೈತರಿಗೆ ನಮ್ಮಲ್ಲಿ ಬಹಳಷ್ಟು ಮಾಹಿತಿಯನ್ನು ನಮ್ಮ ಸಂಘದ ವತಿಯಿಂದ ಅವ್ರಿಗೆ ಕೊಡ್ತೇವೆ. ಚಿಕ್ಕೊಳ್ಳವರೇ, ಈಗ ನಿಮ್ಮ ಕೃಷಿ ಹೊಂಡಕ್ಕೆ ಬರೋಣ. ಬಹಳ ದೊಡ್ಡ ಕೃಷಿ ಹೊಂಡವನ್ನ ಮಾಡಿದಿರಿ, 100 ಮೀಟರ್ ಇರುವಂತಹ ಒಂದು ಕೃಷಿ ಹೊಂಡವನ್ನ ಮಾಡಬೇಕು, ನೀರನ್ನು ಸಂಗ್ರಹ ಮಾಡಬೇಕು ಅನ್ನುವಂತಹ ಸ್ಫೂರ್ತಿ ಯಾಕೆ ಬಂತು ನಿಮಗೆ? ಅದರ ಬಗ್ಗೆ ಯಾಕೆ ನೀವು ತಲೆ ಕೆಡಿಸಿಕೊಂಡ್ರಿ? ಮತ್ತೆ ಅದೆಲ್ಲ ಹೆಂಗ ಶುರುವಾಗಿ ಹೆಂಗ ಕಂಪ್ಲೀಟ್ ಆಯ್ತದ? ಯಾವ ರೀತಿ ಕೆಲಸ ಮಾಡಿದ್ರಿ ತಾವು? ಸರ್, ನಮ್ಮಲ್ಲಿ ಬಹಳಷ್ಟು ಮಳೆಯಾಗಿ ನೀರ ಬಹಳ ವೇಸ್ಟ್ ಆಗಿ ಹೋಗ್ತಿತ್ತು. ರಾಜಸ್ಥಾನ ಬೇರೆ ಬೇರೆ ಕಡೆ ಎಲ್ಲ ನೋಡಿದಾಗ ನಮಗ ಅದು ಬಹಳ ಏನಪ್ಪ ಎಷ್ಟು ನೀರು ಹರಿದು ಹೋಗ್ತದ. ಆಮೇಲೆ ಬೇಸಿಗೆಯಲ್ಲಿ ನಮಗೆ ನೀರು ಇರುವುದಿಲ್ಲ, ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರು ಹರಿದು ಹೋಗ್ತದೆ. ನಮ್ಮ ಪ್ರಧಾನಮಂತ್ರಿಗಳು ಹೇಳದಂಗ ಪರ್ ಡ್ರಾಪ್ ಪರ್ ಕ್ರಾಪ್ ಅಂತ ಹೇಳಿ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವೇನ್ ಮಾಡಿದೀವಿ, ಯಾಕೆ ಇದ್ರ ನೀರ ಇದು ಮಾಡಬಾರದು ಅಂತ ಹೇಳಿ ಒಂದು ವಿಚಾರ ಮಾಡಿದಾಗ ಕೃಷಿ ಇಲಾಖೆಯಲ್ಲಿ ಕೇಳಿದಾಗ ಅವ್ರು ಇಲ್ರಿ ತೋಟಗಾರಿಕೆ ಒಳಗೆ 10 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಐತಿ, ನೀವು ಮಾಡ್ರಿ ಅಂತ ಹೇಳಿದ್ರು. ಮೊದಲು ನೋಡ್ರಿ ಬಹಳ ಖರ್ಚು ಆಗ್ತೈತಿ ಅಂತ ಹೇಳಿದ್ರು ಅವರು. ಆದ್ರೂ ಕೂಡ ನಾವು ಅದನ್ನ ಮಾಡಿ ಸುಮಾರು 45 ದಿವಸಗಳವರೆಗಿನ 100 ಮೀಟರ್ 100 ಮೀಟರ್ ಮತ್ತು ಡೆಪ್ತ್ 3 ಅಂದ್ರೆ 10 ಫೂಟ್. ಸೊ ಹಿಂಗೆಲ್ಲ ಮಾಡಿದೇವಿ. ಆಮೇಲೆ ಬೇರೆ ರೈತರು ಯಾರು ಗರ್ಸೋದು ಕೇಳ್ತಾರ, 100 ರೂಪಾಯಿ ಒಂದು ಟ್ರಾಕ್ಟರ್, 200 ರೂಪಾಯಿ ಎಲ್ಲ ಹಿಂಗೆ ಕೊಟ್ಟು ಅದದ್ದು ಇನ್ಕಮ್ ಆಯ್ತು. ಮತ್ತೆ ಅದು ಹೆಚ್ಚು ನೀರು ಹಿಡಿತಕ್ಕಂತ ಕೆಲಸವನ್ನು ಮಾಡಿತು. ಸುಮಾರು 3-4 ಕೋಟಿ ನೀರ ಅದು ಹಿಡಿತಕ್ಕಂತ ಕೆಲಸವನ್ನ ಅದು ಮಾಡ್ತಾ ಇದೆ. ಹಿಂಗಾಗಿ ತೋಟಗಾರಿಕೆ ಇಲಾಖೆಯವರಿಗೂ ಮತ್ತು ಕೃಷಿ ಇಲಾಖೆಯವರಿಗೂ ವಿಶೇಷವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಆ ಸಂದರ್ಭದಲ್ಲಿ ನಮ್ಮ ಜಿಡಿ ವಿಲಿಯಂ ರಾಜಶೇಖರ್ ಅವರು ಬಹಳ ಸಹಾಯ ಮಾಡಿದರು. ಈಗಿನ ಸಿಬಿ ಪಾಟೀಲ್ರು ಬಹಳಷ್ಟು ಸಹಾಯ ಸಹಕಾರವನ್ನು ನಮಗೆ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ವಂದನೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇಲಾಖೆಯ ಈ ಎಲ್ಲ ಒಂದು ಏನದಾವ ಬೆನಿಫಿಟ್ಸ್ಗಳನ್ನ ಅದನ್ನೆಲ್ಲ ರೈತರು ತಗೊಳ್ತಕ್ಕಂತ ಕೆಲಸವನ್ನ ಮಾಡಬೇಕು. ತಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಏನಾದರೂ ಬಂದ್ರೆ ನಮ್ಮ ಸಂಘಕ್ಕೆ ಬಂದು ವಿಸಿಟ್ ಕೊಟ್ರೆ ನಾವು ನಿಮ್ಮ ಜೊತೆ ಇಲಾಖೆಗೆ ಬಂದು ಎಲ್ಲ ಅಧಿಕಾರಿಗಳು ಒಳ್ಳೆ ಅಧಿಕಾರಿಗಳೇ ಅದಾರ. ಸೊ ಅವ್ರ ಜೊತೆ ಸೇರಿ ನಾವು ನಮ್ಮಲ್ಲಿ ಈ ಮೊಳೆ ಕೊಯ್ಲು ನೀರು ಡ್ರಿಪ್ ಮಾಡಬಹುದು, ಪೈಪ್ಲೈನ್ ಇಂಥ ಎಲ್ಲ 10 ಹಲವಾರು ಯೋಜನೆಗಳನ್ನು ಸರ್ಕಾರ ಕೊಡ್ತಾ ಇದೆ. ಸೊ ಅದರ ಸದುಪಯೋಗ ನಾವು ಪಡೆಯೋಣ ಅಂತೇಳಿ ರೈತರಲ್ಲಿ ವಿನಂತಿ ಮಾಡ್ಕೊತೇನೆ. ಈಗ ನೀವು ಯಾವಾಗಿಂದ ಈ ಕೃಷಿ ಹೊಂಡದ ಉಪಯೋಗವನ್ನು ಮಾಡ್ಕೊಳ್ತಾ ಇದ್ದೀರಿ? ಎಷ್ಟು ಸಮಯ ಆಯ್ತು? ನಾನು ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಇದ್ದೆ 2008. ಸೊ 2008 ನಾನು ಈ ಒಂದು ಕೃಷಿ ಹೊಂಡವನ್ನ ಮಾಡಿ ಅವಾಗಿನಿಂದ ನಾನು ಇದನ್ನು ಉಪಯೋಗ ಮಾಡ್ಕೋತಾ ಇದ್ದೇನೆ. 2008 ಅಂದ್ರೆ 14 ವರ್ಷ ಆಯ್ತು. ಸೊ 14 ವರ್ಷದಿಂದ ನಾವು ಅದನ್ನ ಉಪಯೋಗ ಮಾಡ್ಕೋತಿದ್ದೇವೆ. ಮಳಿ ಇಲ್ಲಾರಾಗ ತುಂಬುದಲ್ಲದ, ಮಳಿ ಆದಾಗ ಫಸ್ಟ್ ಕ್ಲಾಸ್ ತುಂಬುತ್ತದ. ಅದು ತುಂಬಿದ್ರೆ ಸುಮಾರು 1 ಕಿಲೋಮೀಟರ್ ವರೆಗಿನ ಕೆಳಗಿರ್ತಕ್ಕಂತ ಎಲ್ಲ ರೈತರಿಗೂ ಅದರದ್ದು ನೀರಿನ ಸದುಪಯೋಗ ಆಗ್ತದ. ಅವರೆಲ್ಲ ನಮಗ ಬಹಳ ಹರಿಸ್ತಾರ. ನಾವು ಈ ತೋಟಗಾರಿಕೆ ಇಲಾಖೆಯವರಿಗೆ ಹರಿಸ್ತೇವೆ. ಅವ್ರದ್ದು ಫೋಟೋ ಇಟ್ಟು ಪೂಜೆ ಮಾಡಬೇಕು. ಸೊ ಅವ್ರು ಮಾಡೋದ್ರಿಂದ ನಮ್ದು 36 ಎಕರೆ ಒಳಗೆ ಸುಮಾರು 1 ಎಕರೆ ಇಟ್ಟೇ ನಾವು ಇದು ಮಾಡ್ತಿದ್ದೇವೆ ನೀರಾವರಿ. ಸುಮಾರು 15 ಎಕರೆ ವರೆಗೂ ನೀರಾವರಿ ಮಾಡಲಿಕ್ಕೆ ಆ ಮಳಿ ನೀರೇ ಮತ್ತೆ ಎಲ್ಲಿದರೆ ಬಂದು ಹಿಂಗ ಬಂದಿದ್ದಲ್ಲ. ಸೊ ಆ ನೀರನ್ನೇ ನಾವು ಸದುಪಯೋಗ ಮಾಡಿಕೊಂಡು ಸಾಕಷ್ಟು ಬೆಳೆಯನ್ನ ನಾವು ಬೆಳಿತೇವೆ ಇವತ್ತು. ಈಗ ತಾವು ಹೇಳಿದ್ರಿ ಸುತ್ತಮುತ್ತಲ ರೈತರಿಗೂ ಕೂಡ ಬಹಳಷ್ಟು ಅನುಕೂಲ ಆಗಿದೆ ಅಂತೇಳಿ. ಅಂತರ್ಜಲದ ಮಟ್ಟ ಕೂಡ ಸುಧಾರಣೆ ಆಗಿದೆ, ಬೋರ್ವೆಲ್ ಗಳಲ್ಲಿ ಕೂಡ ನೀರು ಬರ್ತಾ ಇದೆ, ಅವರಿಗೂ ಅನುಕೂಲ ಆಗಿದೆ ಅಂತೇಳಿ. ಅಂದ್ರೆ ಅಂದಾಜು ಎಷ್ಟು ಜನ ರೈತರಿಗೆ, ಎಷ್ಟು ಏರಿಯಾದೊಳಗೆ ತಮಗ ಒಂದು ನೀರಿನ ಒಂದು ಪಸೆ ಇರುವುದು ಗೊತ್ತಾಗಿದೆ ಅಂತ? ಸುಮಾರು ನಮ್ಮ ತೋಟ ಬಸವನ ಬಾಗಿವಿಡಿ ಅಂದ್ರೆ 1.5 ಕಿಲೋಮೀಟರ್ ಅದ. ಆ 2 ಕಿಲೋಮೀಟರ್ ಕೆಳಗಡೆ ಬರ್ತಕ್ಕಂತ ಸುಮಾರು 40-50 ಜನ ರೈತರು. ಸೊ ಇವತ್ತು ಈ ನಮ್ದೇನು ಒಂದು ಕೃಷಿ ಹೊಂಡ ಅದ, ಆ ಹೊಂಡದಿಂದ ಅವರಿಗೆಲ್ಲ ಲಾಭ ಆಗ್ತದೆ. ಅವರೆಲ್ಲ ರೈತರು ಹೇಳ್ತಿದ್ರು, ಒಬ್ಬಂದಂತೂ ಬಾವಿ ಹಾಳು ಬಿದ್ದು ಅಲ್ಲೆಲ್ಲ ಕಟ್ಟಿಗೆ ಗಿಟ್ಟಿಗೆ ಹೊಡೆದು ಓಡ್ತಿದ್ದಾವ. ನಮ್ದು ಹೊಂಡ ಆದ್ಮ್ಯಾಗ ನೀರು ಉಪಯೋಗ ಮಾಡಿ 7-8 ಎಕರೆ ನೀರಾವರಿ ಮಾಡ್ತಾನ. ಈ ಕಬ್ಬು ಹಚ್ಚಾನ. ಸೊ ನೀರಿನ ಉಪಯೋಗ ಎಲ್ಲ ಅವರಿಗೆ ಆಗ್ಲಾಕತ್ತದ. ಸೊ ಇದ್ರಲಿಂದ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ಯದ ಅಂತೇಳಿ ನನ್ನ ಅಭಿಪ್ರಾಯ. ಅಂದ್ರೆ ನಿಮ್ಮ ಈ ಕೃಷಿ ಹೊಂಡ ಆದ ನಂತರ ನಿಮಗಂತೂ ನಿಮ್ಮ ಕೃಷಿ ಒಳಗೆ ಬಹಳಷ್ಟು ಬದಲಾವಣೆಗಳಾದವು. ಅದೇ ರೀತಿಯಾಗಿ ಪರಿವರ್ತನೆ ಬೇರೆ ರೈತರ ಹೊಲದಲ್ಲಿ ಕೂಡ ತಾವು ನೋಡ್ತಾ ಇದ್ರಿ. ಸಾಕಷ್ಟು ಬದಲಾವಣೆ, ಸಕಾರಾತ್ಮಕವಾದಂತಹ ಒಂದು ಬದಲಾವಣೆ ಆಯಿತು ಅಂತ ಹೇಳಿ ಹೇಳ್ತಾ ಇದ್ರಿ. ನೀವು ಕೃಷಿ ಹೊಂಡ ತೆಗೆದ ನಂತರ ಅದಕ್ಕೆ ಪ್ರೇರಣೆ ಪಡ್ಕೊಂಡು ಬೇರೆಯವರು ಕೂಡ, ಇಲ್ಲಷ್ಟೇ ಅಲ್ಲ ಬೇರೆ ಏರಿಯಾದೊಳಗೆ, ಇಲ್ಲ ನಾವು ಕೃಷಿ ಹೊಂಡ ಮಾಡ್ತೀವಿ ಅಥವಾ ನಾವು ನೀರಿನ ಸಂಗ್ರಹ ಮಾಡ್ತೀವಿ, ನೀರು ಉಳಿಸುವಂತಹ ಒಂದು ಕೆಲಸವನ್ನು ಮಾಡ್ಕೊಳ್ತೀವಿ ಅಂತ ಹೇಳಿ ತಯಾರಾಗಿ ಮಾಡದಂತವರು ಉದಾಹರಣೆಗಳಿದ್ದಾರೆ? ಹಾ ಸರ್, ನಮ್ದು ಹೊಂಡ ಆಗಿ ಬಂದ್ಮ್ಯಾಗ ಕೆಲವೊಂದು ಪೇಪರ್ದವರು ಅದನ್ನ ಒಂದು ರಿಪೋರ್ಟ್ ಮಾಡಿದ್ರು, ಮೊಳೆ ಕೊಯ್ಲು ನೀರನ್ನ ಇಷ್ಟು ಕೊಟ್ರಿ ನೀರು ಸಂಗ್ರಹ ಮಾಡಿ ಅದರ ಉಪಯೋಗ ಮಾಡ್ಕೋತಾರ ಅಂತ ಹೇಳಿ. ಸೊ ಅದಾದ್ಮೇಲೆ ಬಹಳಷ್ಟು ಮಂದಿ ನಮ್ಮಲ್ಲಿ ಬಂದು ಅದನ್ನ ನೋಡ್ಕೊಂಡು ನಾವು ಮಾಡ್ತೀವ್ರಿ ಏನ್ ಮಾಡ್ಬೇಕು ಇದಕ್ಕೆ ಹಂಗಂದ್ರೆ, ಏನಿಲ್ಲಪ್ಪ ಅಲ್ಲಿ ಇಲಾಖೆಗೆ ಭೇಟಿ ಆದ್ರೆ ನಿಮ್ಗೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರ, ಅದ್ರ ಜಮೀನ ಜಾಸ್ತಿ ಬೇಕಾಗೈತಿ ಅಷ್ಟೇ. 5-6 ಎಕರೆ ಜಮೀನ್ ಇದ್ದವರಿಗೆ ಇದು 2.5-3 ಎಕರೆ ಹೋಗ್ಬಿಡ್ತೈತಿ. ಸೊ ಅಂತ ರೈತರಿಗೆ ಸ್ವಲ್ಪ ಸಮಸ್ಯೆ ಆಗದ. ಮತ್ತೆ ಅವ್ರಿಗೆ ಸಣ್ಣ ಸಣ್ಣ ಕೃಷಿ ಹೊಂಡಗಳದಾವ, 21 ಮೀಟರ್ ಬೈ 21, 40 ಬೈ 50. ಸೊ ತೋಟಗಾರಿಕೆ ಇಲಾಖೆಯಲ್ಲಿ ಏನದಾವ, ಬೇರೆ ಬೇರೆ ಕಡೆ ಏನದಾವ, ಆ ರೀತಿ ಬಹಳಷ್ಟು ಜನ ರೈತರು ಅದನ್ನು ಮಾಡ್ಕೊಳಕತ್ತಾರೆ ಸರ್. ಹೆಚ್ಚಿಕೊಂಡವರು ಯಾರಾದರೂ ತಮ್ಮ ಜೊತೆ ಮಾತಾಡಬೇಕು, ತಮ್ಮ ಸಲಹೆ ಸೂಚನೆ ತಗೋಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? ನಂದು ಸಂಗನಗೌಡ ಚಿಕ್ಕೋಣ ಅಂತ ಹೇಳಿ ಬಸವನ ಬಾಗೇವಾಡಿ. ನನ್ನ ಮೊಬೈಲ್ ನಂಬರ್ 9480 7336. ಈ ಮೊಬೈಲ್ಗೆ ಯಾರಾದ್ರೂ ಕರೆ ಮಾಡಿದ್ರ ನಾನು ಅವ್ರಿಗೆ ಏನು ಸಲಹೆ ಸೂಚನೆ ಅಥವಾ ಮಾಹಿತಿಯನ್ನ, ನಮ್ಕಿಂತ ಸಾಕಷ್ಟು ರೈತರಿದ್ದಾರೆ, ಸುಮ್ನೆ ಒಂದು ನೆನಪು ಮಾಡ್ಕೊಳ್ಳೋದು. ಇದು ಮಳೆ ನೀರು ಅದೇನು ನಾವು ಎಲ್ಲಿದ್ರೆ ತಂದು ಹಾಕಿದ್ದಲ್ಲ, ಆ ಭಗವಂತ ನಮಗ ಸೃಷ್ಟಿ ಮಾಡ್ತಾ ಏನು ಕೊಡ್ತಾ ಇದ್ದಾನೆ ಅದನ್ನೇ ಸಂಗ್ರಹ ಮಾಡಿ ಉಪಯೋಗನ ನಾವು ಮಾಡಿಕೊಂಡು ಹೆಚ್ಚಿನ ಲಾಭವನ್ನು ರೈತರು ಗಳಿಸಬಹುದು. ಇನ್ನೊಂದು ಏನಂದ್ರೆ ನಂದು ಬಿ ಮೆಕ್ಯಾನಿಕಲ್, ನಾನು L&T ಫ್ಯಾಕ್ಟರಿ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದೆ. ಅಲ್ಲಿ ಹೋದಾಗ 1500 ರೂಪಾಯಿ ಪಗಾರ ಕೊಡ್ತಿದ್ರು ಅವಾಗ. ಸೊ ಅದು ಯಾಕಪ್ಪ ನಮ್ದು ಇಷ್ಟೆಲ್ಲ ಜಮೀನು ಇಟ್ಕೊಂಡು ನಾವು ಯಾಕೆ ಮತ್ತೊಮ್ಮನ ಕೆಳಗೆ ಯಾಕೆ ಕೆಲಸ ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲ ಬಿಟ್ಟು ಬಂದು ಇಲ್ಲೇ ನಾವು ಮಾಡ್ತೇವೆ. ನಮ್ಮ ಕೈ ಕೆಳಗೆ ಇವತ್ತು 10-26 ಜನ ರೈತರು ಬೇರೆ ಬೇರೆಯವರು ಎಲ್ಲ ನಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಒಬ್ಬ ರೈತ ಸುಮಾರು 20 ವರ್ಷದಿಂದ ನಮ್ಮ ಪಾರ್ಟ್ನರ್ ಆಗಿ ಇವತ್ತು ಅವ ನಮ್ಮ ಜೊತೆ ಒಕ್ಕಲತನ ಮಾಡ್ತಾನೆ. ಸೊ ಹಿಂಗಾಗಿ ನಾ ಆ ಒಂದು ನನ್ನ ಇದನ್ನ ಉದ್ಯೋಗ ಬಿಟ್ಟು ಬಂದ ಈ ರೀತಿ ಒಂದು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀನಿ ಅಂತ ಹೇಳಕ್ ನನಗೆ ಬಹಳ ಸಂತೋಷ ಅನಿಸ್ತದೆ. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದುಕೊಂಡು ಆ ಕೆಲಸ ಬಿಟ್ಟು ಇಲ್ಲಿ ಕೃಷಿಗೆ ಬಂದಿರಿ, ಆ ಒಂದು ಏನು ವಿದ್ಯೆ ಅದ, ಆ ಶಿಕ್ಷಣ ಏನದ, ಅದು ಕೃಷಿ ಅಭಿವೃದ್ಧಿ ಒಳಗೆ ಸಾಕಷ್ಟು ಅನುಕೂಲ ಆಗ್ಯದ ಅಂತ ಹೇಳಿ ತಮಗೆ ಅನಿಸ್ತದ? ಅನಿಸ್ತದಲ್ರಿ, ಎಜುಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಜ್ಞಾನ ಸಂಪಾದನೆ ಆಗಬೇಕಾದ್ರೆ ನಮ್ಗೆ ಶಿಕ್ಷಣ ಬಹಳ ಮಹತ್ವ ಅದ. ಈಗ ಬಹಳಷ್ಟು ಮಂದಿ ಏನ್ ಮಾಡ್ಲಾತೀವಿ ಅಂದ್ರೆ ನನ್ನ ಮಕ್ಕಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ಸ್ ಆಗಬೇಕು, ಅದು ಇದು ಆಗಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ರೈತ ಆಗಬೇಕು ಅಂತ ಯಾರು ಹೇಳುವುದಿಲ್ಲ. ನಾವೇನ್ ಮಾಡ್ತೇವೆ ಅಂದ್ರೆ ಯಾವ ದೊಡ್ಡದನ ಅವನ್ ತಂದು ಈ ಒಕ್ಕಲ್ತನಕ್ಕೆ ಹಾಕ್ತೇವೆ. ಆದ್ರೆ ತಮಗ ಒಂದು ವಿಷಯ ನಾನು ಹೇಳಿಕ್ ಇಚ್ಛೆ ಪಡ್ತೀನಿ, ಇವತ್ತಿನವರೆಗೂ ಯಾವ್ದೋ ಮಷಿನ್ ಯಾವನು ಕಂಡು ಹಿಡಿದಿಲ್ಲ. ಇವತ್ತು ಯಾವ್ದೋ ನಾವು ಅಮೆರಿಕ, ರಷ್ಯಾ ಅವ್ರ ಇವರೆಲ್ಲ ಹೆಸರು ಹೇಳ್ತೇವೆ. ಒಂದು ಕಾಳ ಜ್ವಾಳ ಹಾಕಿ 1000 ಕಾಳ ಜ್ವಾಳ ತೆಗೀ ಅಂತ ಮಷಿನ್ ಬಂದಿಲ್ಲ. ಅದು ಎಲ್ಲಾದ್ರೂ ತೆಗಿಬೇಕಾದ್ರೆ ಇದು ಭೂಮಿ ತಾಯಿ ಒಡಲಲ್ಲೇ ತೆಗಿಬೇಕು. ಹಾಲು ಉತ್ಪಾದನೆಯನ್ನು ಮಾಡಬೇಕಾದ್ರೂ ಎಮ್ಮೆ ಸಾಕಿನೇ ಮಾಡಬೇಕು. ಏನೇ ನಾವು ದವಸ ಧಾನ್ಯಗಳ ಬೆಳಿಬೇಕಾದ್ರೆ ಅದು ನಾವು ಈ ಭೂಮಿ ತಾಯಿಯಿಂದ ತೆಗಿಬೇಕು, ಅದು ರೈತನೇ ಇಂದನೇ ಅದು ಸಾಧ್ಯ. ಅದಕ್ಕೆ ಹೇಳ್ತಾರ, ಭಗವಂತ ಅವ ದೇವರ, ಅವನು ಬಿಟ್ರ ಎಣ್ಣೆ ದೇವ್ರ ಯಾರಂದ್ರೆ ರೈತ. ಇರ್ಬಿ 84 ಲಕ್ಷ ಜೀವರಾಶಿಗಳಿಗೆ ಅನ್ನವನ್ನು ಕೊಡ್ತಕ್ಕಂತ ಯಾವ್ದಾದ್ರು ಈ ಭೂಮಿ ಮೇಲೆ ದೇವ್ರ ಇದ್ರಂದ್ರ ಅವ ರೈತ. ಅವ ಬೇಕಾದಂತ ಆಫೀಸರ್ ಬೇಕಾದಂತ, ಇವತ್ತು 1000 ಕೋಟಿ ರೂಪಾಯಿ ಇವತ್ತು ಆಸ್ತಿ ಇದ್ರೂ ಕೂಡ, ಫ್ಯಾಕ್ಟರಿ ಇದ್ರೂ ಕೂಡ ಅವ ಫ್ಯಾಕ್ಟರಿ ತಿನ್ನಕ್ ಬರಂಗಲ್ಲ, ರೊಕ್ಕ ತಿನ್ನಕ್ ಬರಂಗಲ್ಲ, ಅವ ತಿನ್ನೋದು ಇದು ಮತ್ತೆ ಆಹಾರನೇ ತಿನ್ಬೇಕು. ಸೊ ಅದಕ್ಕೆ ಎಲ್ಲಾ ಫ್ಯಾಕ್ಟರಿ ಓನರ್ಗಳಿಗೆ, ಎಲ್ಲಾ ನೌಕರದಾರಿಗೆ, ಶ್ರೀಮಂತರಿಗೆ, ರೈತರನ್ನ ಮನಗು ಹೊತ್ನಾಗ, ಊಟ ಮಾಡುವ ಹೊತ್ನಾಗ ನೆನದ ಮಕ್ಕೋರಿ ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ. ಸಂತೋಷ ಸಂಗನಗೌಡರೇ, ಈಗ ತಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಂತವರು, ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ಈ ಸಣ್ಣ ಪುಟ್ಟ ಮಷೀನ್ಗಳು, ಯಾಕಂತಂದ್ರೆ ಇಂದಿನ ದಿವಸ ಮಷೀನ್ಗಳ ಒಂದು ಮಹತ್ವ ಬಹಳ ಅದ ನಮ್ಮ ಕೃಷಿ ಒಳಗೆ, ಕೂಲಿಯಾಳುಗಳ ಸಮಸ್ಯೆ ಆಗಿರ್ತದ. ಅಂತಹ ಒಂದು ಸಂದರ್ಭದೊಳಗೆ ಒಂದು ಸಣ್ಣ ಒಂದು ಪರಿಕರ ಅವರಿಗೆ ಇತ್ತು, ಸಾಧನ ಇತ್ತು ಅಂತಂದ್ರೆ ಅವರ ಸಾಕಷ್ಟು ಸಮಸ್ಯೆಗಳು ದೂರ ಆಗ್ತಾವ. ಅಂತ ಒಂದು ನಿಟ್ಟಿನೊಳಗೆ ಈ ತಮ್ಮ ಒಂದು ಇಂಜಿನಿಯರಿಂಗ್ ಏನು ಶಿಕ್ಷಣ ಅದ, ಕೃಷಿ ಸಾಧನಗಳನ್ನ ಡಿಸೈನ್ ಮಾಡುವಲ್ಲಿ, ವಿನ್ಯಾಸ ಮಾಡುವಲ್ಲಿ ಏನಾದರೂ ಸಹಾಯ ಆಗಬಹುದು ಅನ್ನುವಂಥದ್ದು ಏನಾದರೂ ವಿಚಾರ ಅದನ? ಇಲ್ಲ, ನಾನು ಪೂರಾ ಅದು ಇಂಜಿನಿಯರಿಂಗ್ ಮುಗಿದ ಮೇಲೆ ನಾನು ಇದು ಒಕ್ಕಲ್ತನಕ್ಕೆ ಬಂದೆ. ಆಮೇಲೆ ಇದೇ ಡ್ರಿಪ್ ಅವು ಇವೆಲ್ಲ ಇದರಲ್ಲಿ ಮಾಡ್ತೀನಿ. ಬೇರೆಯವರು ಯಾರು ಮಾಡ್ತಾರಲ್ಲ, ಈಗ ಉಳ್ಳಾಗಡ್ಡಿ ಬಿತ್ತು ಮಷಿನ್ಗಳಿರ್ಬೋದು ಅಥವಾ ಯಾವ್ದು ಎಣ್ಣೆ ಸ್ಪ್ರೇ ಮಾಡ್ತಕ್ಕಂತ ಮಷಿನ್ಗಳಿರ್ಬೋದು, ಆಮೇಲೆ ಇದು ಕುಡಿಚಿ ಹುಟ್ಟುವಂತ ಮಷಿನ್ ಇರ್ಬೋದು, ಅವ್ರು ಬೇರೆ ಬೇರೆ ಕಡೆಯಿಂದ ತಂದು ಈ ನಮ್ಮ ಸೊಸೈಟಿಯಿಂದನೇ ಅವರಿಗೆ ಉಚಿತವಾಗಿ ಮತ್ತು ಕಡಿಮೆ ಇದರಲ್ಲಿ ಅವರಿಗೆ ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತೀನಿ. ನಾನಾಗೇನೆ ಅಂತ ಯಾವ್ದು ಏನು ಇದು ಮಾಡಿಲ್ಲ. ಬೇರೆಯವರು ಮಾಡಿದ್ದನ್ನು ನೋಡಿ ಅವ್ರು ತಂದು, ಈಗ ಹಳೆ ಸೈಕಲ್ ಮೋಟರ್ ಇರ್ತಾವ, ಅವಕ್ಕೆ ತಂದು ಕೂರಿಗಿ ಹರಗುದು ಇಂತಾವೆಲ್ಲ ಮಾಡ್ತಾರೆ. ಏನು ಮಷಿನರಿ ಅದನ್ನ ನಾವೇನು ಮಾಡಿಲ್ಲ. ಆತ್ಮೀಯರೆ, ಸಂಗನಗೌಡ ಚಿಕ್ಕೊಂಡವರನ್ನ ತಾವು ಮಾತಾಡಿಸಬಹುದು. ಅದಕ್ಕಾಗಿ ಅವರು ಏನು ಮೊಬೈಲ್ ನಂಬರ್ ಹೇಳಿದ್ದಾರೆ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9484738386 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿಕೊಳ್ಳುವುದು ಒಳ್ಳೇದು. ಸಂಗನಗೌಡ ಚಿಕ್ಕೊಂಡವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಬಸವನ ಭಾಗ್ಯವಾಡಿ ಒಳಗೆ ಯಾವ ರೀತಿ ತಾವು ನೀರಿನ ಕ್ರಾಂತಿಯನ್ನ ಮಾಡಿದ್ದೀರಿ, ಮಳೆ ನೀರು ಸಂಗ್ರಹ ಮಾಡುವಂತಹ ಒಂದು ದೊಡ್ಡ ಕೆಲಸವನ್ನ ಮಾಡಿ ಉಳಿದವರಿಗೆಲ್ಲ ಮಾದರಿಯಾಗಿದ್ದೀರಿ, ತಮ್ಮ ಈ ಕೆಲಸ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಕೃಷಿಕರಿಗೆ ಮಾದರಿಯಾಗಲಿ, ನಮ್ಮ ಸಂಪನ್ಮೂಲಗಳು ವಿಶೇಷವಾಗಿ ನೀರು ಮತ್ತೆ ಮಣ್ಣು ಇವು ಬಹಳ ದೊಡ್ಡ ಸಂಪನ್ಮೂಲಗಳು ನಮ್ಮ ರೈತನಿಗೆ ಇರುವಂತಹವು, ಇವುಗಳನ್ನ ಕಾಯ್ದುಕೊಂಡು ಉಳಿಸಿಕೊಂಡು ಹೋಗುವಲ್ಲಿ ಅವರು ಬಹಳ ಕೆಲಸ ಮಾಡಬೇಕಾಗ್ತದೆ, ಶ್ರಮ ವಹಿಸಬೇಕಾಗ್ತದೆ, ಅದರ ಬಗ್ಗೆ ಆಸ್ಥೆ ಇರಬೇಕಾಗ್ತದೆ. ತಮ್ಮ ಎಲ್ಲ ಅನುಭವಗಳನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಬೃಹತ್ ಕೃಷಿ ಹೊಂಡ ನಿರ್ಮಿಸಿರುವ ಬಸವನಬಾಗೇವಾಡಿಯ ಹಿರಿಯ ಕೃಷಿಕ ಸಂಗನಗೌಡ ಚಿಕ್ಕೊಂಡ್ ಅವರ ಅನುಭವವನ್ನು ಆಲಿಸಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ಕಪ್ಪ

ದಾನ ಕೊಟ್ಟೇನು ಹಿಂಡೆಮ್ಮೆ ಹೊಡಿಸೇನು ಬಂಡೀಲಿ ಹೊನ್ನ ತರಿಸೇನು ಗಂಡನ ಕೊಟ್ಟೇನು ಹಿಂಡೆಮ್ಮೆ ಹೊಡಿಸೇನು ಬಂಡೀಲಿ ಹೊನ್ನ ತರಿಸೇನು ಬಂಡೀಲಿ ಹೊನ್ನ ತರಿಸೇನು ಮಾವನ ಮಗಳೇ ನಿನ್ ಬಂದಿಯ ತೋಳ ಬಿಡಲಾರೆ ಬಂಡೀಲಿ ಹೊನ್ನ ತರಿಸೇನು ಮಾವನ ಮಗಳೇ ನಿನ್ ಬಂದಿಯ ತೋಳ ಬಿಡಲಾರೆ ಮನಸ್ಸಿನ ಹತ್ತಿರ ಇದರ ಜಾಗ ಪ್ರೀತಿಯ ಹುಂಕಾರ ಸಂಬಂಧಗಳ ಜೈಕಾರ ಸುವರ್ಣ ಸ್ಪರ್ಶದ ಭಾವಾಲಂಕಾರ ಪಿಎನ್ಜಿ ಪ್ರಸ್ತುತಪಡಿಸುತ್ತಿದೆ ಮಂಗಳಸೂತ್ರದ ವಿನ್ಯಾಸಗಳ ಮೇಲೆ ಶೇಕಡ 30% ರಿಯಾಯಿತಿ ಇದೇ ಜೂನ್ 25 ಜುಲೈ 25 ಮಾತ್ರ ಮೆಸ್ಸೆಸ್ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲರ್ಸ್ ನಿಯಮಗಳು ಅನ್ವಯ ಮಾಯದಂಥ ಮಳೆ ಬಂತಣ್ಣ ಮಲಗಾದ ಕೆರೆಗೆ ಅಂಗೈನಷ್ಟು ಮೋಡನಾಗಿ ಭೂಮಿ ತೂಕದ ಗಾಳಿ ಬಿಸಿ ಗುಡುಗಿ ಗೂಡಾಗಿ ಚಿಲಿದಳು ಗಂಗಮ್ಮ ತಾಯಿ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಬಲ್ಲಾಳರಾಯ ಕೆರಿಯ ಬಳಗದ ಬೆಸ್ತರ ಹುಡುಗ ಹೇರಿ ಮ್ಯಾಗಳ ಬಲ್ಲಾಳರಾಯ ಕೆರಿಯ ಬಳಗದ ಬೆಸ್ತರ ಹುಡುಗ ಓಡಿ ಓಡಿ ಸುದ್ದಿಯ ಕುಡಿರೆಯೋ ನಾ ನಿಲ್ಲುವುದಿಲ್ಲ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ತರ್ಸಿ 3,000 ಗುದ್ದಲಿ ತರ್ಸಿ 6,000 ಒಡ್ಡರ ತರ್ಸಿ 3,000 ಗುದ್ದಲಿ ತರ್ಸಿ ಸೋಲು ಸೋಲಿಗೆ ಮಣ್ಣನ್ ಹಾಕ್ರೆಯೋ ನಾ ನಿಲ್ಲುವುದಿಲ್ಲ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಸಾವಿರ ಕುರಿಗಳ ತರಿಸಿ, ಮೂರು ಸಾವಿರ ಕುಡುಗೋ ತರಿಸಿ, ಆರು ಸಾವಿರ ಕುರಿಗಳ ತರಿಸಿ, ಮೂರು ಸಾವಿರ ಕುಡುಗೋ ತರಿಸಿ, ಕಲ್ಲು ಕಲ್ಲಿಗೆ ರೈತವ ಬಿಡ್ಸೆಯೋ ನಾ ನಿಲ್ಲುವುದಿಲ್ಲ. ಮದಗಾದ ಕೆರೆಗೆ ಚಿಗ್ಲಿ ತಂಪ, ಒಂದು ಬಂಡಿಲಿ ಬೀಳೆ ದಡಕೆ, ಒಂದು ಬಂಡಿಲಿ ಚಿಗ್ಲಿ ತಂಪ, ಮೂಲೆ ಮೂಲೆಗೆ ಗಂಗಮ್ಮ ಮಾಡ್ತೆಯೋ ನಾ ನಿಲ್ಲುವುದಿಲ್ಲ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈನಷ್ಟು ಮೋಡನಾಗಿ ಭೂಮಿ ತುಕದ ಗಾಳಿ ಬೀಸಿ, ಗುಡುಗಿ ಗೂಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ರಂಗಗೀತೆಯನ್ನು. ಕೈಗೊಳ್ಳುವುದು ಪೂಜೆಯ ನಿಧನಿಗಳ್ ಪರಮೇಶ ಗಿರೀಶ ಜಿತಕೀನಾಯ, ಕೈಗೊಳ್ಳುವುದು ಪೂಜೆಯ ನಿಧನಿಗಳ್ ಪರಮೇಶ ಗಿರೀಶ ಜಿತಕೀನಾಯ, ರಾಗಂ ಭೋಗಂ ತ್ಯಾಗಂ, ರಾಗಂ ಭೋಗಂ ತ್ಯಾಗಂ, ರಾಗಂ ಭೋಗಂ ತ್ಯಾಗಂ, ರಾಗಂ ಭೋಗಂ ತ್ಯಾಗಂ, ಯೋಗಂ ನೀನಿದುವೆ ನಿನ್ನ ಪದನುತಿ ಗುರುವೆ, ಗುರುವೆ ಗುರುವೆ. ಭಾನುಕೋಟಿ ತೇಜ ಭಕ್ತ ಕಲ್ಪ ಭೂಜ, ಭಾನುಕೋಟಿ ಭಾನುಕೋಟಿ ತೇಜ ಭಕ್ತ ಕಲ್ಪ ಭೂಜ, ಭಾನುಕೋಟಿ ತೇಜ ಭಕ್ತ ಕಲ್ಪ ಭೂಜ, ಭಾನುಕೋಟಿ ಭಾನುಕೋಟಿ ತೇಜ ಭಕ್ತ ಕಲ್ಪ ಭೂಜ, ಮೌನಿ ಯೋಗ ರಾಜ ರಾಜ ಮೌನಿ ಯೋಗ ಭಜ ಬಿಂದ ರಾಜ ರಾಜ ಗಿರಿಜಾವರ ಗಂಗಾಧರ ಧೀರ ಶಂಕರ ಪರ ಪರ ಗಿರಿಜಾವರ ಗಂಗಾಧರ ಗಿರಿಜಾವರ. ವಾಮದೇವ ಸಾಂಬನುತ ಸುರ ಕದಂಬ, ವಾಮದೇವ ಸಾಂಬ ವಾಮದೇವ ಸಾಂಬನುತ ಸುರ ಕದಂಬ, ವಾಮದೇವ ಸಾಂಬ ವಾಮದೇವ ಸಾಂಬನುತ ಸುರ ಕದಂಬ, ಪ್ರೇಮದಿಂದ ನೋಡಿ ನೀ ಕೃ